ಕೊಲಿಸ್ಯಾರ ಬಂತ ಲಕ್ಷ್ಮಣನ ಕೊಲಿಸ್ಯಾರ ಆಕಾಶ ಮಂತ್ರಿ ಬಳಗದ ಕಣ್ಣೀರು ಉತ್ರಿ ಮಳಿಯಾಗಿ ಉದರ ಉತ್ರಿ ಮಳಿಯಾಗಿ ಉದರ ಮಲ್ಲಿಕಾರ್ಜುನ ಸಾತಿ ಮಳಿಯಾಗಿ ಸಾಲರ್ದ ಸಾತಿ ಮಳಿಯಾಗಿ ಸಾಲರ್ದ. ನಮಸ್ಕಾರ ಶಾಂತಮ್ಮರೇ. ನಮಸ್ಕಾರ ಸರ್. ಬಸವರಾಜ್ ಅವರು ದಂಪತಿಗಳು ಏನು ಹಾಡು ಎಲ್ಲ ಚೆನ್ನಾಗಿ ಹಾಡ್ಕೊಂಡಿದ್ರಿ ಹ್ಞೂ ರೀ ಸರ್. ನೋಡಿ, ಈಗ ನಿಮ್ಮ ಹಾಡು ಕೇಳಿಕೊಂಡು ನಮ್ಮ ಆಕಾಶವಾಣಿ ಹೊಸಪೇಟೆ ಕಿಸಾನ್ ವಾಣಿ ಗ್ರಾಮಾಂತರಂಗದಿಂದ ನಿಮ್ಮನೆಗೆ ಬಂದಿದ್ದೀವಿ, ನಿಮ್ಮನ್ನು ಮಾತನಾಡಿಸೋಣ ಅಂತೇಳಿ. ಒಳ್ಳೇದು ಶಾಂತಮ್ಮರೇ ಮತ್ತು ಬಸವರಾಜ್ ಅವರೇ, ಮೂಲತಃ ಕೃಷಿಕರು ನೀವು. ನೀವು ಕೃಷಿ ಕೃಷಿ ಏನೇನು ಬೆಳಿತೀರಿ? ಕಬ್ಬು ಹ್ಮ್ ಭತ್ತ ಭತ್ತ ಮುಖ್ಯವಾಗಿ ನಿಮ್ಮಲ್ಲಿ ಕಬ್ಬೆ. ಕಬ್ಬು ಕಬ್ಬರಿ ಕಬ್ಬ ಜಾಸ್ತಿ. ಎಷ್ಟೆಕರೆ ಭೂಮಿ ಇದೆ? 4 ಎಕರೆ 25 ಸೆನ್ಸ್. 4 ಎಕರೆ 25 ಸೆನ್ಸ್ ಇದೆ. ಯಾವ ತಳಿ ಕಬ್ಬು ಬೆಳೆಯೋದು ನೀವೆಲ್ಲ? ಲಕ್ಕೊಳ್ಳಿ ಅಂತೇಳಿ, ಆಮೇಲೆ ಶಿಕ್ಷಾವನ್ ಅಂತೇಳಿ ಬೆಳಿತೀವಿ. ಜೈ ಭೀಮು ಜೈ ಬೆಳಿತೀರ? ಭೀಮ ಬೆಳಿತೀವಿ. ಜೈ ಭೀಮ್ ಬೆಳಿತೀರಿ, ಲಕ್ಕೋಳಿ 6-7 ಈ ಶಿಕ್ಷಣ ಹೆಚ್ಚಾಗೈತಿ, ಹೆಚ್ಚಾಗಿದೆ. ಲಕ್ಕೊಳ್ಳಿ ಹೋಗ್ತು. ಲಕ್ಕೋಳಿ ಹೋಯ್ತು ಯಾಕೆ? ಯಾಕಂದ್ರೆ ಇಳುವರಿ ಬರಲಿಲ್ಲ. ಒಂದು 8 ವರ್ಷ ಹತ್ಕೊಳ್ಳಿ, 7 ವರ್ಷ ಹತ್ಕೊಳ್ಳಿ ಚೇಂಜ್ ಮಾಡ್ಬಿಡ್ತಾರೆ. ಚೇಂಜ್ ಮಾಡ್ಕೊಂತ ಈಗ ಇದನ್ನ ಮಾಡ್ತಾರೆ. ಒಟ್ಟು ಕಬ್ಬೇ ಮುಖ್ಯವಾದ ಬೆಳೆ, ಯಾಕೆ ಅದು ಒಂದೇ ಬೇರೆ ಬೆಳೆಗಳನ್ನ ಯಾಕೆ ಬೆಳೆಯಲ್ಲ ಅಂದ್ರೆ ನೀವು? ಸಿಕ್ಕಿದ್ರೆ ಸ್ಪೋರ್ಟ್ ಆಗ್ತೈತ್ರಲ್ರಿ, ಅದಕ್ಕಾಗಿ ಹೆಚ್ಚಾಗಿ ಕಬ್ಬು ಬೆಳಿತೀವಿ. ಭತ್ತ ಮಾಡಕ್ ಅದಕ್ಕೆ ಬಹಳ ಶ್ರಮ ಪಡ್ಬೇಕು. ನೀರಿಂದು ಬಾ ಖರ್ಚು ಹೆಚ್ಚು ಬರ್ತೈತಿ. ಮುಂದೆ ದಾಟಿಗೆ ಚೌಳಿ ಬರ್ತಾವೆ, ರೇಟ್ ಬರೋದಿಲ್ಲ. ಅದ್ರ ಸಲುವಾಗಿ ಭತ್ತ ಕಡಿಮೆ ಇರ್ತದೆ. ಕಬ್ಬು ಆದ್ರೆ ವರ್ಷದ ಮಟ್ಟ ಬೆಳಿತಾರೆ. ಫ್ಯಾಕ್ಟ್ರಿ ಇರ್ತಾರ್ರಿ, ಈಗ ಫ್ಯಾಕ್ಟ್ರಿ ಇಲ್ಲಲ್ಲ. ಫ್ಯಾಕ್ಟ್ರಿ ಅಲ್ಲಿ ಗಾಡ್ ಕೊಕ್ಕರಿ, ಅದಕ್ಕೆ ಈಗ ಭತ್ತ ಬಹಳ ಬೆಳಿತಾರೆ. ಕಬ್ತಾವ ಗಾಣಗಳಿದಾವೆ, ಗಾಣಗಳಿದ್ರಿ, ಬೆಲ್ಲದ ಗಾಣಗಳು. ಹ್ಞೂ ರೀ. ಈಗ ಶಾಂತಮ್ಮರೇ, ಈಗ ನಿಮ್ಮ ಕೃಷಿಯಲ್ಲಿ ನಿಮ್ಮ ಪಾತ್ರ ಏನು, ಏನೇನು ಕೆಲಸ ಮಾಡ್ತೀರಾ ಮನೆಯಲ್ಲ? ನಾವು ಭತ್ತ ಮಾಡಿದ್ರ ಬಿತ್ತಂಡಿ ಬೀಜಂಡಿ ಮಾಡಿ ಸಸಿ ಹಚ್ಕೊಂತೀವಿ ರೀ, ಕಳೆ ತೆಗಿತೀವಿ ರೀ ಸರ. ಮತ್ತ ಮಡಿ ಸವರ್ಕೊಂತೀವಿ. ಮತ್ತ ಕಬ್ಬು ಮಾಡಿದ್ರ ಕಬ್ಬಿನ ಕಳೆ ತಗೋತೀವಿ, ಬೀಜ ತುಳಿತೀವಿ, ಉಪ್ಪು ಗೊಬ್ಬರ ಹಾಕ್ತೀವಿ ಸರ. ನಾವು ಮಡಿ ಸವರ್ಕೊಂತೀವಿ, ಹೆಚ್ಚು ಕಮ್ಮ ಸುತ್ತಲೆ ಎಲ್ಲ ಇದನ್ನ ಸ್ವಚ್ಛ ಮಾಡ್ಕೊಂತೀವಿ. ತೆಂಗಿನ ಗಿಡ ಪಾತ್ರಿ ಮಾಡ್ಕೊಂತೀನಿ. ಹ್ಞೂ ರೀ, ಸುತ್ತಲೆ ಪಾತ್ರಿ ಮಾಡಿ ಮತ್ತೆ ಗೊಬ್ಬರ ಹಾಕ್ಬೇಕಲ್ರಿ ತೆಂಗಿನ ಗಿಡಗಳು. ಪಾತಿ ಮಾಡ್ಕೊಂಡು ಹ್ಞೂ, ಇಲ್ಲೇ ಬದುವಿನಾಗ ಇರ್ತಾವ್ರಿ, ಅದರಲ್ಲೇ ಕಳೆ ತಕ್ಕೊಂತ ಬಂದು ಪಾತ್ರಿ ಮಾಡ್ಕೊಂಡ್ಬಿಡ್ತೇನೆ. ಪಾತಿ ಮಾಡ್ಕೊಂಡು ನೀರು ನಿಲ್ ಹ್ಞೂ, ಹಾಕಿ ನೀರು ನಿಲ್ಸವ್ ಮಾಡಿ ಮತ್ತೆ ಅದಕ್ಕೆ ಮೀನದ ಗೊಬ್ಬರಕ್ಕೆ ಗೊಬ್ಬರ ತರಿಸ್ತೇನ್ರಿ. ಮೀನದ ಗೊಬ್ಬರ ಹ್ಞೂ ರೀ, ತರಿಸ್ತೀರಾ ತೆಂಗಿನ ಗಿಡಗಳಿಗೆ? ಹ್ಞೂ ರೀ, ಒಂದಿಷ್ಟಿಷ್ಟು ಒಂದು ಬಗ್ಗಿ ಬಗ್ಗಿ ಹಾಕಿ ಮ್ಯಾಲ ಮಣ್ಣು ಮುಚ್ಚಿ ಕೈ ಬಿಡ್ತೇವ್ರಿ. ಚಲೋ ಹಾಕಾವ್ರಿ, ಫಲ ರೋಗ ಬೀಳಂಗಿಲ್ರಿ. ತೆಂಗಿನ ಗಿಡ ಸದ್ರಟಾಗಿ ಬರ್ತಾವ. ಈಗ ಎಷ್ಟು ತೆಂಗಿನ ಗಿಡಗಳಿದಾವ? 80 ಗಿಡ ಅದಾವ ನೋಡ್ರಿ. 80 ಗಿಡಗಳು? ಬೇರೆ ಮಾಡಿದ್ದು 10 ಬೇರೆ ರೀ, ನಾವು ಸ್ವಂತ ಹಚ್ಚಿದ್ದು 80 ಗಿಡ ಇದಾವ್ರಿ. 80 ಗಿಡಗಳು ಇದಾವೆ? ಹ್ಞೂ ರೀ. ಹಿರಿಯರು ಮಾಡಿದ್ದು 10, ನೀವು ಸ್ವಂತ ಅಂದ್ರೆ? ಸ್ವಂತ ನಾನು ನನ್ನ ಕೈಯಾರೆ ಮಾಡಿದ್ದು 80 ಗಿಡ ರೀ. ಓ, ನೀವು ಆಸಕ್ತಿಯಿಂದ ಹ್ಞೂ ರೀ, ಈಗ ತೆಂಗಿನ 10 ವರ್ಷದಿಂದ ಗಿಡಗಳನ್ನು? 80 ಗಿಡ ಮಾಡೇನ್ರಿ. ಓಹೋಹೋ, ಯಾಕೆ ಅಷ್ಟೊಂದು ಉತ್ಸಾಹ ತೆಂಗಿನ ಗಿಡಗಳನ್ನು ಅಂದ್ರೆ ಬೆಳೆಸಲಿಕ್ಕೆ? ನನಗ ನಮ್ಮ ಮನೆಯಲ್ಲೆಲ್ಲ ನಮ್ಮ ಅಕ್ಕ ಪಕ್ಕ ತೋಟ ಬಾಳ ಇಳಿಸಾಕತ್ತಿದ್ರಿ, ಕಾಯಿ ಎಲ್ಲ ನೋಡಿಕೊಂಡೆ. ಈ ನಾವೇನು ಹೊಲ ಹಾಳು ಮಾಡಂಗಿಲ್ಲ, ಬದಿನ ಸುತ್ತಲೆ ಇಟ್ಟು ಬಂತೀನಿ. ನಾವು ಹೊಲ್ದಾಗೂ ಹಚ್ಚಂಗಿಲ್ಲ, ಹೊಲ್ದಾಗ ಬರೋ ಪೀಕು ನನಗ್ ಬರ್ತೈತಿ, ಸುತ್ತಲೆ ದಂಡಿ ಬರೋ ಪೀಕುನು ನನಗ್ ಬರ್ತೈತಿ. ನಾನು ಮಾಡ್ಬಾರ್ದೆ ಅಕ್ಕ, ಎಲ್ಲಾರು ತೋಟ ಮಾಡ್ಯಾರ ಅಂತ ನಮ್ಮ ಮನೆಯವ್ರನ್ನ ನಮ್ಮ ಮಗನ್ನ ಶಶಿ ತಂದು ಕೊಡ್ರಿ ಅಂತ ರಗಡ ಇದನ್ನ ಇಷ್ಟಪಟ್ಟಿನ್ರಿ. ಇವ್ರು ನನ್ನ ಮೈಗೆ ಹಚ್ಕೊಳ್ಳಿಲ್ಲ, ಹಂಗೆ ಮಾಡ್ತಿ ಕೋತಿ ಕಾಟ ಅದು ಇದು ಅಂದ್ರೆ ಇವ್ರ ಮಾತ ಕೇರ್ ಮಾಡ್ಲಿಲ್ಲ ರೀ. ನನ್ನ ಗಿಡದನು ಉದ್ರಿನ ಕಾಯಿ ತರೋದು, ನಾ ಶಶಿ ಮಾಡ್ಕೊಳ್ಳೋದು, ನಾ ಹೋಗಿ ಹಚ್ಕೊಳ್ಳೋದು. ಒಟ್ಟು ಗಂಡನ ಮಾತು ಮೀರಿ ಕೆಲಸ ಹ್ಞೂ ರೀ, ಮಾಡ್ಬಿಟ್ಟಿದ್ಯಾ. ಮೀರಿ ನೋಡ್ರಿ, ಆ ಬದಿಕ್ ನಮ್ ಮೀರೇನ್ರಿ ಮತ್ತೆ. ಅಂದ್ರೆ ಒಂದ್ ಕೃಷಿ ಮಾಡ್ಬೇಕು, ಹ್ಞೂ ನಿಮ್ಗೂ ಲಾಭ, ಹ್ಞೂ ಕಾಯಿ ಸಿಗ್ತವೆ, ಹ್ಞೂ ಎಳ್ನೀರು ಕಟಿಗಿ ಕಟಿಗೆ ನೋಡ್ ಬಲ್ತ್ ಕಾಯಿ ಎಲ್ಲಿ ಒಂದ್ ಕಾಯಿ ಕೊಂಡಂಗಿಲ್ರಿ. ಅವಾಗ ಬರೀ ಯಾರ್ನಾರು ಸಿಗ್ತವೆ. ಒಂದ್ ಕಾಯಿ ಕೇಳ್ತಿದ್ಯ ಕೈ ಒಡ್ಡಿ, ನಾ ಇಲ್ರಿ, ನನ್ ಸ್ವತಂತ್ರಗೆ ನಾ ಬಟ್ ಬದುಕಾಗ್ತಾ ಇಲ್ಲ. ಸ್ವಾಭಿಮಾನಕ್ಕೆ ಬಿದ್ರಿ. ಹ್ಞೂ ರೀ, ಹಂಗ್ ಮಾಡಿ 80 ಗಿಡಗಳನ್ನ ಹ್ಞೂ ಮಾಡಿದ್ರಿ. ಮಾಡ್ಕೊಂಡಿ ನೋಡ್ರಿ ಸರ್. ಸಸಿಗಳನ್ನ ನೀವೇ ಮಾಡ್ಕೊಳ್ತಿದ್ರ? ನಿಮ್ಮ ಗಿಡದಿಂದ 10 ಗಿಡ? ನಮ್ಮನೆ ಮುಂದಾರಿ, ನಮ್ಮ ಗಿಡದನ್ನ ಉದ್ರಗಾಯಿ ತಂದು ಮಾಡ್ಕೊಂಡಿದ್ದೀವಿ. ನಮ್ಮನೆ ಮುಂದೆ ಮಾಡ್ಕೊಂಡು ಹೋಗ್ತೀನಿ, ಕಾಯಿ ತಂದು ಊತೇನ್ರ ಇಷ್ಟಾಗುತ್ತೆ ಕಿತ್ಕೊಂಡ್ಬಿಡ್ತೇನ್ರಿ. ಸಣ್ಣ ಪಾತ್ರೆ ಮಾಡಿ ಹಚ್ಕೊಂಡ್ಬಿಡ್ತೀನಿ. ದೊಡ್ಡ ಗಿಡಗಳಾದ್ರೆ 3 ಅಡಿ ತೆಗ್ ತೆಗಿಬೇಕು, ಅದನ್ನ ಮಾಡ್ಬೇಕು. ನಾ ಕೆಲಸನ ಮಾಡಂಗಿಲ್ಲ, ನನಗೆ ಇಷ್ಟ ಇದ್ದಷ್ಟ ಪಾತ್ರೆ ಮಾಡ್ಕೊಂಡು ಹಚ್ಕೊಂಡ್ಬಂದ್ಬಿಡ್ತೀನಿ. ಅವನ್ ದಿನ ಕೈ ಆಡಿಸಿ ಪಾತ್ರಿ ಮಾಡೋದು, ಗೊಬ್ಬರ ಹಾಕೋದು, ಕೈ ಈಗ ನಿಮ್ಮ ಆಡೋದು. ಹೊಲದ ಸುತ್ತಲೂ ತೆಂಗಿನ ಗಿಡಗಳು ಹ್ಞೂ ಇದೆ. ರೀ, ಸುತ್ತಲೇ ತೆಂಗಿನ ಗಿಡ ಅದಾವ. ಈಗ ಎಲ್ಲಮ್ಮರೆ ಇಷ್ಟೆಲ್ಲ ಆಸಕ್ತಿ ಹ್ಞೂ ಅಂದ್ರೆ ಈ ಕೃಷಿಯಲ್ಲಿ ಹೆಣ್ಣು ಮಕ್ಕಳ ಪಾತ್ರ ಬಹಳ ಮುಖ್ಯ ಅಂದ್ರೆ ನಿಮ್ಮನ್ನ ನೋಡಿದ್ರೆ ಗೊತ್ತಾಗ್ತದೆ ಹ್ಞೂ ರೀ, ಏನೆಲ್ಲ ಮಾಡಬಹುದು ಹ್ಞೂ ಹೆಣ್ಣು ರೀ, ಮಕ್ಕಳು ಅಂತೇಳಿ. ಮತ್ತೆ ಏನೇನ್ ಮಾಡ್ತೀರಿ ಬೇರೆ, ಈಗ ಕೃಷಿ ಅಲ್ದೇನೆ ಕೃಷಿಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳು ಏನೇನಿವೆ? ನಾ ಚಟುವಟಿಕೆ ಅಂದ್ರೆ ಇವು ಒಗಡ್ ಬಳ್ಕೊಂಡು ಅಲ್ಲೇ ನಮ್ಮ ಹೊಲ್ದಾಗ ಒಂದು ಕುಣಿಗತೆ ಮಾಡ್ಕೊಂಡು ಅದನ್ನ ಇಷ್ಟು ಹೊತ್ತು ಹಾಕಿ ಅದನ್ನ ಗೊಬ್ಬರ ಮಾಡ್ಕೊಂಡು ಹೊಲಕ್ಕೆ ಹೋಗಿತ್ತೆ ಅಂದ್ರೆ ಸುತ್ತಲೇ ನಮ್ಮ ಹೊಲ್ದಾಗ ಸುತ್ತಲೇ ಕೆರಿಕತ್ತೆ ಅಂತ ಐತ್ರಿ, ಒಂದ್ 3 ಅಡಿ ಒಂದ್ 5 ಅಡಿ ಐತ್ರಿ, ಅದ್ ಎಲಿ ಬೀಳ್ತೈತಿ. ಆ ಎಲಿ ಬಳ್ಕೊಂಡು ಒಂದ್ 5-6 ಚೀಲ ತುಂಬಿಕೊಂಡು ಕಬ್ಬಿಗೆ ಹಾಕ್ತೇನ್ರಿ ಸರ್ ನಾನು. ಹಸಿರೆಲೆ ಗೊಬ್ಬರ ನೀವೇ ಹ್ಞೂ ರೀ, ಮಾಡ್ತೀರಿ? ನಾನ ತಯಾರ್ ಮಾಡ್ಕೊಂತೀನಿ. ಕಾಂಪೋಸ್ಟ್ ಹ್ಞೂ ಗೊಬ್ಬರನು ರೀ, ನೀವೇ ನಾನ ಮಾಡ್ತೀನಿ. ಮಾಡ್ಕೊಂತೀನಿ. ಸಣ್ಣ ಕಬ್ಬು ಹಾಕ್ತಾನ್ರಿ ನಮ್ಮ ಮಗ. ಕಬ್ಬು ಹಾಕಿಂದ ಒಂದ್ ಕಳೆ ತೆಗೆದು, 2 ಕಳೆ ತೆಗೆದು ಶಾಂಪಲ್ ಹಾಕಿ ಸಣಬು, ಉದ್ದು, ಅಲಸಂದಿ, ಹೆಸರು ಹಾಕೊಂಡ್ಬಿಡ್ತೇನ್ರಿ. ಅವು ಮುರಿ ಹೊಡಿಯೋ ಟೈಮ್ ಇಷ್ಟು ಕಬ್ಬು ಇದ್ದಾಗ ನಾನು ಒಂದ್ 2 ಕಾಳು ಆಳು ಕರ್ಕೊಂಡು ಕಿತ್ ತೆಗೆದು ಬಿಡ್ತೇನ್ರಿ. ಕಬ್ಬಿ ಕಸು ಹಾಕೈತಿ, ನಾವು ಗೊಬ್ಬರ ಕಮ್ಮಿ ಮಾಡ್ಕೋಬೇಕು, ಓಹೋ, ನಮ್ ಸ್ವತಂತ್ರ ಬದುಕು ಮಾಡ್ಕೋಬೇಕಲ್ಲ ಅಂತ ನಾನು ಇಚ್ಛಾ ಫಸ್ಟ್ ಹಂಗ್ ಮಾಡ್ಕೊಂಡ್ಬಿಡ್ತೇನೆ. ಇಷ್ಟೆಲ್ಲ ಕೆಲಸ ಮಾಡೋಕೆ ನಿಮ್ ಜೊತೆಗೆಲ್ಲ ಬೇಕಲ್ವಾ, ಯಾರ್ಯಾರು ತೊಡ್ಕೊಳ್ತಾರೆ? ನಮ್ಮನೆ ಮಗ ಬರ್ತಾನ್ರಿ, ಮಾಸ್ಟ್ ಮೊದ್ಲು ನಮ್ಮ ಮನೆಯವ್ರು ಮಾಡ್ತಿದ್ರು. ಇವ್ರಿಗೆ ಈಗ ಒಂದ್ 10 ವರ್ಷ ಆತ್ರಿ, ಆಯಸ್ ಬಾಳ ಬರಕೈತಿ. ಮಗ ಇದ್ ಸೂಗರ್ ಫ್ಯಾಕ್ಟ್ರಿಗೆ ಹೋಗಿದ್ದನ್ರಿ, ಕೆಲ್ಸಕ್ ಹೋಗಿದ್ದ ಅವಾಗ ಸಣ್ಣ ಇದ್ದನ್ರಿ ಕೆಲ್ಸಕ್ಕ. ಹಿಂಗಾರಿ ಕಾಲೇ ದಂಡಿ ಮ್ಯಾಗ ಕುತ್ಕೊಂಡು ಒಬ್ಬ ಮೇಸ್ತ್ರಿ ಬರ್ತಿದ್ದನ್ರಿ. ಸೊ ನಮ್ದು ಬಡತನ ಜೀವನ, ನಮ್ಮ ಅತ್ತೆ ನಮ್ಮ ಅವ್ರು ಹೊರಗ ಹಾಕ್ಬಿಟ್ಟಾರ, ಇರಾಕ್ ಮನಿ ಇಲ್ಲ, ಬಾಡಿಗೆ ಮನ್ಯಾಗ ಅದೀನಿ. ಮಗ 16-15 ವರ್ಷ ತವದಲ್ ಸರ, ಹೆಂಗ್ ಮಾಡ್ಬೇಕು? ರೋಣದಾಗ ಶಾಲಿ ಮುಗಿಸ್ ಬಂದ್ರಿ ಅತ್ತ, ಶಾಲಿ ಮುಗಿಸ್ ಬಂದಿಂದ ಆತನ ಕಿಡ್ನಾಪ್ ಮಾಡಿಬಿಟ್ರಿ ಸರ. ಹ್ಞೂ ರೀ, ಕಿಡ್ನಾಪ್ ಮಾಡಿಂದ ಆತ ಚಿಕ್ಕಮಂಗ್ಳೂರಾಗ ಯಾರ ಕೂಡ ಹಾಕಿ ತಗೊಂಡು ಹೋಗ್ಬಿಟ್ಟಿದ್ರಿ, ಧಾರವಾಡ ಶಾಲಿಗೆ ಹಚ್ಚಿದ್ದೆ, ಅಲ್ಲೇ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಒಂದ ಮಗ ರೀ ನನಗೆ, ಅದನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ರು. ಅದಕ್ಕೂ ಅನ್ವಾಸ ನಿಮ್ ಮಗನ್ನ? ಹ್ಞೂ ರೀ, ಎಷ್ಟು ವರ್ಷದಿಂದ ಇದೆ ಕತೆ? ಒಂದ್ 15-16 ವರ್ಷ ಆಯ್ತು ಮದ್ವೆಗೆ, 10 ವರ್ಷ, 9 ವರ್ಷ, 10 ವರ್ಷ ಆಯ್ತು. ಈಗ ನಿಮ್ಮ ಹತ್ರ ಇದ್ರೆ ಮಗ? ಹ್ಞೂ ರೀ, ಮಾಲಿ 2 ಮಕ್ಕಳು ತಂದೆ ಆದ್ರಿ ಲಗ್ನ ಮಾಡಿ. ಹೆಂಗ್ ಬಂದ ಮತ್ತೆ ಆಮೇಲೆ? ನಾ ಆತ 4 ತಿಂಗಳಿನ ಅವ್ರು ಸಮುದ್ರ ದಂಡಗಳ ಅವ್ರು ಮಾರ್ಬಿಟ್ಟಾರ್ರಿ, ಮಾರ್ಬಿಟ್ಟಿದ್ದಾರೆ. ಮಾರ್ಬಿಟ್ಟಿದ್ದಾರೆ ಮಕ್ಕಳು ಕೇಳಂತ. ಆ ಮಾಡಿದಾಗ ಅವ್ರು ಎಲ್ಲೇ ಹೋಗ್ಬೇಕಾಯ್ತು ಅಂತ ಅಡಿಗೆ ಮನೆ ಬಟ್ಟೆ ಹೇಳೋಗಿದ್ರು. ಇವ್ರನ್ನ ಜಾಪ ಮಾಡಿಟ್ಕೋ, ಎಲ್ಲಿ ಬಿಡಕ್ ಹೋಗ್ಬೇಡ, ಊಟಕ್ಕೆ ಹಾಕ ಅಂತ ಹೇಳಿ. ಅವ ಹೋಗಿಂದ ಬಟ್ಟೆ ಏನ್ ಮಾಡೋಣ, ಹೆದ್ರಬೇಡ, ಕಳಿಸ್ಬಿಡ್ತೀನಿ ಮೂರಿಗೆ, ಹೆಂಗ್ ಹೆಂಗ್ ತಪ್ಸೋಣ, ಏನ್ ತಪ್ಸೋಣ ಅಂತ ಹೇಳ್ಬಿಡ್ತೀನಿ, ನೀವ್ ಹೋಗ್ಬೇಡ ಅಂತ ಹೇಳಿ ಬಸ್ ಹತ್ತಿಸಿ ರೊಕ್ಕ ಕೊಟ್ಟು ಕಳಿಸ್ಬಿಟ್ರು. ಪಂಚಿ ಬಸ್ಸಿಗೆ ಹಚ್ಚಾರಿ ಗಣಪತಿ ನಾಳೆ ಇಡ್ಬೇಕ್ರಿ, ಬೆಳಗ್ಗೆ ಬಂದ್. ಎಷ್ಟ್ ವರ್ಷ ಆಗಿತ್ತು ಹೋಗಿ ಹಂಗೆ? 5 ತಿಂಗಳಾಗಿದೆ. 5 ತಿಂಗಳಾಗಿದೆ ಅಷ್ಟು ಬಂದ ಇದೆಲ್ಲ ಹೇಳಿದ ಹಿಂಗಾಯ್ತು. ಹೆಂಗ್ ಓದಿ ಹೆಂಗ್ ಬಿಟ್ಟಿ ಅಂತ ಮಗ ಶಾಲೆಯವ್ರು ಹೇಳಿದ್ರ ನಿಮ್ ಗಮನಕ್ಕೆ ತಂದಿದ್ರ? ಅವ್ರ ಶಾಲೆಯವ್ರ ತಪ್ಪು ಇಲ್ರಿ ಸರ್, ನಾನ ಧಾರವಾಡ. ಅಲ್ಲ ಅಲ್ಲ ಸರಿ, ಅವ್ರು ನಿಮ್ ಗಮನಕ್ಕೆ ತಂದಿದ್ರ ಹಿಂಗ್ ನಿಮ್ ಮಗ ಕಾಣ್ತಾ ಇಲ್ಲ ಅಂತ? ಓ, ದಾರೆಗೆ ಜೀವನ ಸರ್. ಬಸ್ ಸ್ಟ್ಯಾಂಡ್ ನಾಗ ಬಟ್ಟಿ ಹಿಂಗ್ ಹಿಡಿದ್ರಂತ ಗದಗಿನ ಬಸ್ ಸ್ಟ್ಯಾಂಡ್ ನಾಗ್ರಿ, ನಂಗ ತಗೊಂಡ್ ಹೋಗ್ತಾರ ಧಾರವಾಡ ಕಳ್ಸೇನ್ರಿ. ಧಾರವಾಡ ಬಳ್ಳಾರಿ ಬಸ್ ಹಚ್ಚಿ ಕಳ್ಸೇನಿ. ಅಲ್ಲಿ ನೌರ್ ಗುಂದಿದ್ದ ನಮ್ ತಂಗಿ ಗಂಡ ಬಂದು ಶಾಲಿ ಅಡ್ಮಿಷನ್ ಮಾಡಿಸಿ ಫೀಸ್ ಕಟ್ಟಿ ಬರವ. ಅಲ್ಲಿಂತ ಬಸ್ಸಿಗೆ ಹಚ್ಚೇನ್ ನೋಡಪ್ಪ ನನ್ನ ಬಸ್ನಾಗ ಇಲ್ಲ ಇಲ್ರಿ ಹುಡುಗ. ಅವ್ರ ನಮ್ ತಂಗಿ ಗಂಡ, ಅವಾಗ ಫೋನ್ ಇದ್ದಿದ್ದಿಲ್ರಿ ಸರ್, ಲ್ಯಾಂಡ್ ಫೋನ್ ಎಲ್ಲಾರ. ಆ ಫೋನ್ ಹಚ್ಚಿ ಇಲ್ಲಮ್ಮ ಬಂದೇ ಇಲ್ಲ, ಸಂಜೆ ಬಟ್ಟ ಸಾಲ ಹುಡುಕಿ ಸಾಲ ಕಂಪ್ಲೀಟ್ ಮಾಡಿ ಮನೆಗ್ ಬಂದ. ಎಲ್ಲಾ ಕಡೆ ಹುಡುಕಿ ಎಲ್ಲಿ ಸಿಗ್ಲೇ ಇಲ್ಲ. ಹಿಂದಡಿ ಆ ಪಟ್ಟೆ ಹತ್ತಿ ಆತ್ನ ತಪ್ಪಿಸ್ಕೊಂಡ್ ಬಂದ. ಈಗ ಆರಾಮಿದ್ದಾರೆ? ಈಗ ಆರಾಮ. ಏನು ಓದಿದ್ರು ಮಗಗೆ? ಮಗ ಎಲ್ಸೇ ಕ್ಲಾಸ್ ಓದುವಾಗ ಇಷ್ಟ ಆಯ್ತು, ಇಷ್ಟ ಆಯ್ತು, ಬಿಟ್ಟು ಬಿಟ್ರು. ನಂತರ ಓದ್ಲಿಲ್ಲ ಅಲ್ಲಿ ಮತ್ತು ಹೋಗ್ಲಿಲ್ಲ. ಈಗ ವ್ಯವಸಾಯ ಮಾಡ್ತಾ ಇದ್ದಾರೆ. ಮೊದ್ಲು 8 ವರ್ಷ ಸಕ್ಕರೆ ಜಿನ್ನ ಕೆಲಸ ಮಾಡ್ಯಾನ್ರಿ. ಆ ಮಿಸ್ತ್ರಿ ಬಂದಿದ್ದಂತೆ ಕಾಲೇಜ್ ಮೇಲೆ, ನನ್ ಮಗ ಒಂದ್ ಕೆಲ್ಸ ಕೊಡ್ಸ್ರಿ ಅಂತ ಬಹಳ ದಯನಿಸ್ಬಿಟ್ಟೆ. ಅವ್ರು ಒಂದ್ ಅವ್ವ ನೀನು ಕಣ್ಣೀರ್ ಹಾಕ್ಬೇಡ, ನಾವು ಎಲ್ಲ ನೋಡ್ತೀನಿ, ನಿನ್ ಮಗನ್ ಕೆಲ್ಸ ಕೊಡ್ಸ್ದಂತೆ ಸಕ್ಕರೆ ಜಿನ್ನ ತಾವ ತಗೊಂಡ್ಬಿಟ್ರಿ. ತಗೊಂಡು ತಿಂಗಳ 10,000 ರೂಪಾಯಿ ಸಂಬಳ ಕೊಡಿಸ್ತಿದ್ರಿ. ಒಂದ್ ಶಿಫ್ಟ್ ರೀ, 2 ಶಿಫ್ಟ್, ಬೆಳಗ್ಗೆ ಹೋಗಿದ್ದ ಇಲ್ಲ ಸಾಯಂಕಾಲ ಹೋಗಿದ್ದಂತೆ. ಹಂಗ ಕೆಲ್ಸ ಮಾಡಿ 10 ವರ್ಷ ಮಾಡಿದ ಫ್ಯಾಕ್ಟ್ರಿ ನಿಂತು ಹೊರಕ್ ಬಂದ. ಈಗ ಮಗ ಸೊಸೆ ನೀವೆಲ್ಲರೂ ಕೃಷಿಯನ್ನೇ ಮಾಡ್ತಾ ಇರೋದು. ಈ ಕಬ್ಬು ಮುಖ್ಯವಾಗಿ ಏನೇನ್ ಸಮಸ್ಯೆಗಳನ್ನ ಎದುರಿಸ್ತಿದ್ರಿ ಕಬ್ಬು ಬೆಳೆಯಲ್ಲಿ? ಉಣ್ಣಿ ರೋಗ ಬರ್ತೈತಿ, ಅದಕ್ಕೆ ಬಾಂತಿ ರೋಗ ಬರ್ತೈತಿ, ಬಂಡಿ ಕೊರಕಲು ಬರ್ತೈತಿ. ಆ ಬಡ್ಡಿ ಕೊರಕ ಹುಳಕ್ಕ ಎಣ್ಣೆ ಹಾಕ್ತಿವಿ, ಔಷಧ ಹಾಕಿ ಆ ಬಡ್ಡಿ ಕೊರಕ ಹುಳ ತೆಗದು ಮತ್ತ ಅದಕ್ಕ ನಿಮ್ಮ ಜೀವನ ತುಂಬಿತು. 4 ಎಕರೆ ನೀವು ಕಬ್ಬು ಬೆಳಿತೀರಲ್ಲ, 4 ಎಕರೆ ಕಬ್ಬನ್ನ ಬೆಳಿತೀವಿ. ಈಗ ಎಕರೆಗೆ ಎಷ್ಟು ಇಳುವರಿ ಬರ್ತೈತಿ? ಎಕರೆಗೆ 30 ಟನ್. ಮೊದಲು ಫಸ್ಟ್ ಬರ್ತೈತ್ರಿ 45-50 ಬರ್ತೈತ್ರಿ, ಬರ್ತ ಇಳುವರಿ ಕಡಿಮೆ. ಯಾಕ ಕಡಿಮೆ ಆಗತ್ತ ಅಂದ್ರ ಭೂಮಿಗೆ ನಾವು ಫಲವತ್ ಕೊಡೋದಿಲ್ಲ, ಅದಕ್ಕಾಗಿ ಇಳುವರಿ ಕಡಿಮೆ ಆಕಂತ ಬರ. ಈಗ ನಮ್ಮ ಮಗ ಏನ್ ಮಾಡಕತ್ತಂದ್ರೆ ಹಸಿರು ಹೇಳಂತಂದ್ರ ಜೋನಿ ಸಣ್ಣ ಭೂಮಿತಾವ ಹಾಕಿ 2-3 ತಿಂಗಳು ಬಿಸಿಲು ತಿನ್ನಕ್ ಬಿಟ್ರೆ ಮುಂದೆ ಹತ್ತು ಇಳುವರಿ ಬೇಸರ. ಈಗ ಹಸಿರೆಲೆ ಗೊಬ್ಬರ ಕೊಡೋದು ಒಂದ್ ಪದ್ಧತಿ ಮಾಡ್ತಾ ಇದ್ರಿ? ಪ್ರತಿ ವರ್ಷ ಒಂದ್ ಸಲ ಮಾಡ್ಲಿ ಕೃಷಿ ಆಫೀಸ್ ನಾಗ ಒಂದ್ 1 ಎಕರೆ ಮಾಡಿದ್ರೆ ಈ ಕಡೆ 1 ಎಕರೆ ಹಂಗ್ ಮಾಡ್ತಾರೆ. ಈ ಪ್ಲಾಟ್ ಎಲ್ಲ ಫುಲ್ ಜೂನಿ ಹಾಕಿ 1 ವರ್ಷ ಬೀಳ್ಬಿಟ್ಬಿಟ್ಟು ಅದೆಲ್ಲ 2 ಸಲ ಹಾಕಿ ಬಿಡ್ತೇನ್ರಿ, ಜೂನಿ ಪೆಡ್ಲರ್ ಪೆಡ್ಲರ್ ಕೇಳಿ 3ನೇ ಸಲ ಬೀಜ ತೊಗೊಂಡ್ತೀವಿ. ಬೀಜ ತೊಳ್ದೆ ಅಲ್ರಿ ಇಷ್ಟ ಕಬ್ಬ ಐತ್ ನೋಡ್ರಿ, 1.5 ತಿಂಗಳದೈತಿ ಇಷ್ಟ ಎತ್ತರ ಐತ್ರ, ಹಿಂಗ್ ಮಾಡ್ಕೊಂತೇನೆ. ಒಟ್ಟು ಹೊರಗಡೆಯಿಂದ ಗೊಬ್ಬರ ಔಷಧಿ ಅಂತ ತರಲ್ಲ, ಒಟ್ಟು ಸ್ಥಳೀಯವಾಗಿ ಏನೇನ್ ಸಿಗುತ್ತೆ ಅದೆಲ್ಲ ನೀವೇ ಮಾಡ್ಕೊಂತೇನೆ. ಹೇಳ್ತಿನಲ್ರಿ ನಾವು ಇದು ಒಗಡ ಕಳಿಸಿ ಹಂಗೆ ಬಿಟ್ಬಿಡ್ತೀರಿ, ಅದ್ರಾಗ ಕಳೆ ತಕ್ಕೊಳ್ಳೋದು, ಅದಕ್ಕ ಎಷ್ಟು ತಿನ್ನು ಉಪ್ಪು ಇದನ್ ಮಾಡಿ ಸಂಪರ್ಸ್ಬಿಡ್ತೇವೆ, ಕೊಳ್ತೋಗ್ಬಿಡ್ತದೆ. 2-3 ನೀರು ಕಟ್ಟಿನ ಕೊಳ್ತೈತೆ, ಅದೇ ಗೊಬ್ಬರ ಗೊಬ್ಬರ ಎರೆಹುಳುಗಳು ನಿಮ್ಮ ಕಬ್ಬಿನ ಗದ್ದೆಯಲ್ಲಿ ಸಾಕಷ್ಟು. ನಿಮ್ಮ ಭೂಮಿ ತುಂಬಾ ಫಲವತ್ತಾಗಿದೆ. ಇದ್ರ ಜೊತೆಗೆ ನೀವು ಏನು ತೆಂಗಿನ ಗಿಡಗಳನ್ನೆಲ್ಲ ಸಾಕಷ್ಟು ತುಂಬಾ ಆಸಕ್ತಿಯಿಂದ 80 ಗಿಡಗಳನ್ನ ಸಾಕ್ತಾ ಇದ್ರಿ ಅಂತ ಹೇಳಿದ್ರಿ. ಈಗ ಅಷ್ಟೆಲ್ಲ ಈಗ ಎಷ್ಟು ಗಿಡಗಳು ನಿಮ್ಗೆ ಫಲ ಕೊಡ್ತಾ ಇದಾವೆ? ಈಗ 5 ಗಿಡ ಚಲೋ ಆಗ್ಯಾವ್ರಿ, 10 ವರ್ಷದಿಂದ ಹಚ್ಚಕತ್ತೆ ಹಚ್ಚಕತ್ತೆ. ಹತ್ತು ಮೊದಲು ನಮಗೂ ಅಷ್ಟು ಧ್ಯಾನ ಆಗ್ಲಿಲ್ಲ, ಹಂಗ ನೋಡ್ತಿದ್ದೆ, ನನಗಷ್ಟು ಮಾಡ್ಬೇಕನ್ನೋ ಶಕ್ತಿ ಬರ್ಲಿಲ್ಲ. ನನ್ನಷ್ಟಕ್ಕ ನಾ ತಲೆ ಓಡಿಸಿ ಸಸಿ ತಂದ ಕೊಡವಲ್ರಿ ಇವ್ರು, ಇವನ್ನಾರ ಮಾಡೋನು ಪ್ರಯೋಗ ಮಾಡಿ ಬೇಸಿ ಸಸಿ ಹೊಡೆದ್ರ ಹಚ್ಚೋನು, ಇಲ್ಲ ಮತ್ತೆ ದೇವ್ರದಂತ ಆಲೋಚನೆ ಮಾಡಿ ಒಂದ್ 10 ಗಿಡ ಕಾಯಿ ತಂದು ಹೋಗದಿನ್ರಿ ಸರ್. ಅವ್ ಹಂಗ ಮಳಿ ಕೊಡ್ದು ಮಳಿ ಕೊಡ್ದು ಚಲೋ ಆದ್ವಲ್ರಿ ಹಚ್ಚಕತ್ತೀನಿ. ಈಗ ಬಸರಾಜ್ ಅವ್ರೆ, ನೀವು ಈಗ ಎಲ್ಲ ಕಬ್ಬು ಫ್ಯಾಕ್ಟ್ರಿ ಅದು ಏನು ಸಕ್ಕರೆ ಕಾರ್ಖಾನೆ ಬಂದು ಕಬ್ಬು ಬೆಳಿಲಿಕ್ಕೆ ಶುರು ಮಾಡಿದ್ರಿ, ಮೊದ್ಲೆಲ್ಲ ನಿಮ್ ತಂದೆಯವ್ರ ಕಾಲಘಟ್ಟಕ್ಕೆ ಹೇಗಿತ್ತು ಕೃಷಿ, ಏನೇನ್ ಬೆಳಿತಾ ಇದ್ರು? ಕೃಷಿ ಅಂದ್ರೆ ಅದೇ ಫಸ್ಟ್ ಇಳಿದಾಗ ಸ್ವಲ್ಪ 1-2 ಎಕರೆ ಮಾಡ್ತಿದ್ರು, ಸಿಂಗ ಮಾಡ್ತಿದ್ರು, ಸಿಂಗ ಮಾಡುದು, ಭತ್ತ ಬೆಳೆದು ಅಲಸಂದಿ ಹಾಕಿ ಅದಕ್ಕೆ ಪೌಷ್ಟಿಕ ಹಸಿರು ಗೊಬ್ಬರ ಮಾಡ್ತಿದ್ರು, ಮಾಡಿ ಬೆಳಿತಿದ್ರು. ಈಗ ಅವ್ಯಾವ ಮಾಡೋದಿಲ್ವಲ್ಲ ಈಗ, ಮನೆಗೆ ಕಾಳು ಕಡಿ ಎಲ್ಲ ಬೇಕಲ್ಲಮ್ಮ, ಮತ್ತೆ ಏನ್ ಮಾಡ್ತೀವಿ ಈಗ? ಮಾಡಿದ ಒಂದ್ ತಿಂಗ್ರಿ, ಈ ಮೇವ್ರ ಒಂದ್ ಕಾಟ ಮೆಣಸಿನ ಹೋಗ್ತಾರ ಹೋಗ್ಬಿಡ್ತಾರ. ಓಹೋಹೋ, ಟಮಾಟಿ ಗಿಡ ಮೆಣಸಿನ ಗಿಡ ಹಚ್ಚಿತ್ತು, ಏನೋ ಒಂದ್ ಫಲ ಸಿಗಲ್ಲ. ಕುಂಬಳಬಳ್ಳಿ ಊರಿರ್ತೇನಿ, ಕುಂಬಳಕಾಯಿ ಹಿಂಗಾಗಿ ಕೋತಿ ತಿಂದ ಹೋಗ್ಬಿಡ್ತಾವ್ರ, ಹೋದ್ ಬಿಡ ಹತ್ಲಾಗ ಅಂತ ಹೇಳಿ ಕೆಲಸ ಹಂಗಿಲ್ಲ. ಊರ್ ಮುಂದಾಕತ್ತಲ್ರಿ ಸನಿಪ ಮೇವ್ನವ್ರು ಮೇ ಕೋಕಂಬಿಡ್ತಾರ, ಅವ್ರಿಗೆ ಆಗ್ಬಿಡ್ತಾವ್ ಅದಕ್ಕೆ ತಗದ ಬಿಟ್ಟು ರೀ ಬೇಡ. ಶಾಂತಮ್ಮರಿಗೆ ನಿಮ್ ಮಹಿಳಾ ಸಂಘ ಇವೆಲ್ಲ ಇದಾವ ನಿಮ್ಮ, ನೀವು ಇದ್ರೆ ಅದ್ರಲ್ಲಿ ಏನೇನ್ ಮಾಡ್ತಿದ್ರಿ, ಅದ್ರಾಗ ಏನೇನ್ ಕಲ್ತ್ರಿ, ಏನೇನ್ ಬಳಕೆ ಮಾಡ್ಕೊಂಡ್ರಿ? ಸಂಘ ಮಾಡಿದ್ರಿ, ಬೀಜ ಬ್ಯಾಂಕ್ ಮಾಡಿದ್ರಿ, ಬೀಜ ಬ್ಯಾಂಕ್ ಮಾಡಿದ್ರಿ, ಬೀಜ ಬ್ಯಾಂಕ್ ಮಾಡಿದ್ರಿ, ಹೌದ್ರಿ, ಹ್ಮ್ರಿ, ಬೀಜ ಬ್ಯಾಂಕ್ ಮಾಡಿ 2-2 ಭತ್ತ ತಂದು ಮಾಡಿದ್ವಿ, ಲಾಭ ತಗೊಂಡ್ವಿ. ಬೀಜ ಬ್ಯಾಂಕ್ ಅಂದ್ರೆ ಯಾವ್ಯಾವ ಬೀಜಗಳನ್ನ? ನೆಲ್ ಬೀಜ ರೀ, ಇವ್ರಿ ಅದಕ್ಕೆ ಔಷಧಗಳು ಯಾವ್ಯಾವ ಪ್ಯಾಕೆಟ್ ತರಿಸಿದ್ವಿ, ಕಿನಾಲಿನ ಮೇಲೆ ಹೆಡ್ ಆಗಿ ಬಂದಿದ್ರಿ, ಅವ್ರು ಕೇಳ್ಕೊಂಡ್ವಿ ನಾವು, ಬೀಜ ಬ್ಯಾಂಕ್ ಮಾಡ್ತೀವಿ ನಾವು ಮಹಿಳಾ ಸಂಘ ಅಂತ, ಅವ್ರು ತರಿಸ್ಕೊಟ್ರಿ. 60 ತಳಿ ಭತ್ತದ ಬೀಜಗಳನ್ನ ತರಿಸಿದ್ರಿ, ಇಷ್ಟು ಮಾರಿದ್ವಿ. ಇಲ್ಲಿ ಎಲ್ಲ ಬೆಳಿತಾ ಇದ್ರ ಹ್ಞೂನ್ರಿ, ಹಚ್ಚಾರ ಎಲ್ಲ ತಗೊಂಡಾರ ನೋಡ್ರಿ, ಬಂಗಾರ ಕಡ್ಡಿ ನೆಲ್ಲು ಕಡ್ಡಿ, ಆಮೇಲೆ ಶಿಕ್ಷಣ ಶಿಕ್ಷಣ ಶಿಸ್ತಿ ಪೌರ್ಟಿ 1010. ಅಂದ್ರೆ ಈಗ ನಿಮ್ಮ ನಾಗೇನ ಹಳ್ಳಿಯಲ್ಲಿ ಭತ್ತದ ತಳಿ ವೈವಿಧ್ಯತೆ ಇದೆ, ಜಾಸ್ತಿ ಬೇರೆ ಬೇರೆ ತಳಿಗಳು ಬೆಳಿತಾರೆ? ಬೆಳಿತಾರೆ. ಬಂಗಾರ ಕಡ್ಡಿ ನೆಲ್ಲು ಈಗ ಬೆಳಿತಾರೆ? ಏನ್ ವಿಶೇಷ ಅದು ಬೇರೆ ನೆಲ್ಲಿಗೆ? ಇದು ಆರೋಗ್ಯ ಚೆನ್ನಾಗಿರ್ತೈತ್ರಿ, ಅದಕ್ಕೆ ಅದನ್ನ ಕಾಪಾಡ್ಕೋಬೇಕನ್ನೋದ್ರಿ, ಜನರಿಗೆ ಗೊತ್ತಾಗೋದಿಲ್ಲ. ಅದು ಎತ್ತರ ಬರ್ತೈತಿ ಬೆಳಿ, ಬಾಳ ದಿವಸ ಜಗ್ಗತ್ತ, 5 ತಿಂಗಳು ಹೋಗ್ತೈತಿ, 5-6 ತಿಂಗಳು ಹೋಗ್ತೈತಿ. ಅದಕ್ಕೆ ನಾ ಯಾಕೆ ಹಚ್ಚುನು, ನಾವು 4 ತಿಂಗಳದಾಗ ರೊಕ್ಕ ಕಾಣ್ತೀವಿ ಅಂತಾರ, ಅದನ್ನ ವಿಚಾರ ಮಾಡ್ಬೇಡ್ರಿ, ಊಟ ಮಾಡೋದು ವಿಚಾರ ಮಾಡ್ರಿ ಅಂತ ಹೇಳ್ತೀವ್ರಿ ಸರ್. ಈಗಲೂ ನೀವು ಭತ್ತ ಬೆಳೆದ್ರೆ ಬಂಗಾರ ಕಡ್ಡಿ ಬೆಳಿತೀರ? ಹ್ಮ್, ಬಂಗಾರ ಕಡ್ಡಿನ ಹಚ್ತೇನ್ರಿ ನಾ. ಬಂಗಾರ ಕಡ್ಡಿ ಎಲ್ಲಿ ಹಚ್ಚಿರ್ತಾರ ಅವ್ರಿಗೆ, 5-6 ಕ್ವಿಂಟಲ್ ನೆಲ ತಂದು ಒಡಿಸಿ ಮನೆಗೆ ಅಕ್ಕಿ ಇಟ್ಕೊಂತೇನ್ರಿ. ಈಗ ಬೀಜ ಬ್ಯಾಂಕ್ ಸಕ್ರಿಯವಾಗಿದೆಯಾ ಅಥವಾ ಈಗ ನಿಂತಿದೆಯಾ? ಇಲ್ರಿ, ಇವ್ರು ಸರ್ ಏನ್ ಟ್ರಾನ್ಸ್ಫರ್ ಆದ್ರು ಇವ್ ನಮ್ ಸಂಘದವ್ರು, ಅದು ಅವ್ ಮಾಡುವ ಆಸಕ್ತಿ ಕಾಣ್ಲಿಲ್ಲ, ತಕ್ಕೊಂಡ್ಬಿಟ್ರಿ. ಮತ್ ನನಗೊಬ್ಬಕ್ಕೆ ಏನ್ ಮಾಡ್ಬೇಕು ಈ ಮನಿ ಬಾಡಿಗೆ ಕಟ್ಟೋದು ಆಸಕ್ತಿ ಕಡಿಮೆ ಆಗ್ಬಿಡ್ತು. ಏನೈತಿ ನಮ್ಮ ಲಾಭ ಇಲ್ಲ, ಲಾಭ ಆಕತಿ ಸರ್. ಕಷ್ಟ ಬಿಡಕ್ ಸ್ವಚ್ಛ ಮಾಡಿ ನಾನು ಮೈಸೂರು ಮಠ ಬೀಜ ಕಳಿಸಿದ್ರಿ ಟ್ರೈನಿಗೆ ಪ್ಯಾಕೆಟ್ ಮಾಡಿ. ಅವ್ರು ಕೇಳ್ತಾ ಇದ್ರು ಬೀಜ ಕೇಳಿದ್ರಿ. ನಮ್ಗ ಶಾಂತಮ್ಮರ ಒಂದ 5 ಕ್ವಿಂಟಲ್ ನೆಲ್ ಬೀಜ ಬೇಕು ಬಂಗಾರ ಕಡ್ಡಿ ಅಂದ್ರೆ ಸರ್. 10 ಕೆಜಿ 20 ಕೆಜಿ ಕುಂತ್ಕೊಂಡು ಪ್ಯಾಕೆಟ್ ಮಾಡಿ ಇವ್ರ ಕೂಡ ಬಲಿಸಿ ನಾನು ಅವನ್ನ ಒಂದ್ ಆಟೋ ಮಾಡ್ಕೊಂಡು ಹಾಕೊಂಡು ಹೋಗಿ ಏರಲ್ಲಿ ಬಸ್ಸಿಗೆ ಹಾಕಿ ಕಳಿಸಿದ್ರಿ ಮೈಸೂರಿಗೆ. ನಾಗಿನಹಳ್ಳಿ ಶಾಂತಮ್ಮ ಅಂದ್ರೆ ತುಂಬಾ ಸಕ್ರಿಯವಾಗಿ ತೊಡಕೊಂಡಿರೋರು ಕೃಷಿಯಲ್ಲಿ. ಬೀಜ ಬ್ಯಾಂಕ್ ಮಾಡಿ ಮೈಸೂರಿಗೆಲ್ಲ ಭತ್ತದ ಬೀಜಗಳನ್ನೆಲ್ಲ ಪಾಕೆಟ್ ಮಾಡಿ ಕಳಿಸಿದವ್ರು ನೀವೆಲ್ಲ. ಅದ್ ನನ್ ಕೂಡ ಒಬ್ಬಕ್ಕೆ ನಮ್ ತಂಗಿ ಅದಾಳ್ರಿ ಬಸನಗೋಣಿ ಅಂತ, ಪಾತ್ರ ಭಾರತೀಯ ಪಾಟೀಲ್ ಅಂತ, ಅವಕ್ಕೆ ಒಂದ್ ಸ್ವಲ್ಪ ರೊಕ್ಕ ಇದ್ದಾಕಿರಿ. ನಾವು ಬಡವ್ರು, ನಾನು ಕೈಲೆ ಮಾಡಕ್ಕೆ ಆಕಿ ಒಟ್ಟು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಮೇಲೆ ಮುಂದೆ ಕಳ್ಸಾಕಿ ಹಿಂಗ್ ನಮ್ಮಿಂದ. ಅಂದ್ರೆ ಈಗ ಬೇರೆ ಬೇರೆ ತಳಿಗಳ ಬೀಜ ಅಲ್ದೇನೆ ಬೇರೆ ಬೆಳೆಗಳ ಬೀಜಗಳನ್ನ ಏನಾದ್ರು ಇಲ್ಲಿ ತರಿಸ್ಕೊಳ್ಳೋದು ಸರ್? ಇಲ್ಲಿ ಯಾರು ಅವ್ನ ಹಾಕ್ಲಿಲ್ಲ, ತಗೊಳ್ಳಿಲ್ರಿ. ಹೆಸರು ತಂದಿದ್ದೆ, ತೊಗರಿ ತಂದಿದ್ದೆ, ನಮ್ ರೋಣ ತೆಗಿದ್ದ, ಮತ್ತ ಇವು ಮೆಂತ್ಯ ತಂದಿದ್ದೆ, ಹವಿಜ ತಂದಿದ್ದೆ. ಇಲ್ಲಿ ಯಾರು ಇಷ್ಟ ಪಡ್ಲಿಲ್ರಿ ಅವನ್ನ. ನಾವ ನಮ್ಮ ಹೊಲಕ್ಕ ಹಾಕೊಂಡು ಗೊಬ್ಬರ ಮಾಡ್ಕೊಂಡ್ಬಿಟ್ಟಿನ್ರಿ. ಏ ಇಲ್ಲೇನ್ ಹಾಕುದ್ ಬಿಡು, ಅವ್ರು ಒಯ್ತಾರ ಬಿಡು, ಇವ್ರು ಒಯ್ತಾರ ಬಿಡು ಅಂತ. ಹವಿಜ ಕೋತಂಬರಿ ನಾವ್ ಹೊಲ್ದಾಗ ಹಾಕಿರ್ತೇವ್ರಿ, ಎಷ್ಟು ಚೆನ್ನಾಗಿರ್ತೇವೆ. ಇಲ್ಲಿ ಯಾರು ಅಷ್ಟು ಇಷ್ಟ ಪಡ್ಲೇ ಇಲ್ರಿ. ನಾವು ಸುಮ್ನ ಮತ್ ನೋಡೇ ನೋಡಿದ್ವಿ ಬ್ಯಾಂಕ್ ನ ಕಾದ ಕಾದೆ ಒಯ್ಲಿಲ್ರಿ. ಅಷ್ಟ ಮಣಿಪುರ್ತೆ ಒಂದ್ 1/2 ಕೆಜಿ ಕೊಡು, 1/2 ಕೆಜಿ ಕೊಡು ಅಂತ ಹೋದ್ರೆ ಹೋಲ್ ಬಿಡತ್ಲಾಗಂತೇಳಿ ನೆಕ್ಸ್ಟ್ ಉಳಿದು ಬಡ ಬಡ ನಮ್ಮ ಮನೆಗೆ ಹಾಕ್ಬಿಟ್ಟಿನ್ರಿ. ಸತ್ವ ಆಗ್ಬಿಡ್ತಿ ಗದ್ದಿಗೆ. ನಿಮ್ ಮನೆ ಹತ್ರ ಅರಿಶಿಣದೆಲ್ಲ ಹಾಕಿರಲ್ಲ, ಅದು ಏನದು? ಅರಿಶಿಣ ಬೆಳಿತೀರಿ ನೀವು? ನಾನು ಸೌಸಿ ಕುಂದಗೋಳಕ್ಕ ಇದಕ್ ಹೋಗಿದ್ದೀನ್ರಿ ಸರ್, ಟ್ರೈನಿಂಗ್ ಹೋಗಿದ್ದೆ ಕೃಷಿದ. ಓ, ಹಿಂಗೆಲ್ಲ ಟ್ರೈನಿಂಗ್ಗೆಲ್ಲ ಅಡ್ಡಾಡಿದ್ರಿ ನೀವು? ಎಲ್ಲೆಲ್ಲ ಧಾರವಾಡದಾಗ ನಾನು ಪ್ರಶಸ್ತಿ ಕೊಟ್ಟಾರ್ರಿ. ಅಮ್ಮ, ಇಷ್ಟು ಮಾಡ ಹ್ಞೂನ್ರಿ. ಒಂದ ಹಳ್ಳಿಗ 5 ಮಂದಿ ಬಾ ಅಂದಿದ್ರಿ, ನಮ್ಮ ಊರಾಗ ಯಾರು ಬರ್ಲಿಲ್ಲ. ನಮ್ ತಂಗಿ ಭಾರತಿ ನಾನು ಇಬ್ಬರ ಹೋದ್ರಿ, ಇಲ್ಲಿ ಹೊಸಪೇಟೆಲಿ ಇದ್ದ ಹೋದ್ರಿ. ಯಾವಾಗ ಹೋಗಿದ್ರಿ? ಈಗ ಒಂದ 5 ವರ್ಷ ಆತ್ಮ. 5 ವರ್ಷದಿಂದ ಹೋದಕ್ಕ ನಾವು 7 ದಿನ ಇದ್ದೀವ್ರಿ ಅಲ್ಲಿ ಹೊಸದು ವಸ್ತಿ. 2016-17 16-17 10 ವರ್ಷ ಆಯ್ತು. ಅವಾಗ ಹೋಗಿ ನಾನು ಅಲ್ಲಿ 7 ದಿನ ವಸ್ತಿ ಇದ್ದೀವ್ರಿ. ಅವ್ರು ಹೇಳಿದ ಎಲ್ಲ ಪ್ರಶ್ನೆಕ ಮಣ್ಣು ಇದನ್ ಪಲ್ಪಿನ ಮಾಡೋರು ಎಲ್ಲ ಉತ್ತರ ಹೇಳ್ದಂಗೆಲ್ಲ ಅವ್ರು ಚಲೋ ಮಾಡ ಅಂತ ಹೇಳಿ ಪ್ರಶಸ್ತಿ ಕೊಟ್ಟಾರ. ಇದು ಅರ್ಶನದ ಅಲ್ಲಿ ಹೇಳಿದ್ರ? ಅರ್ಶನದ ಸೌಸಿ ಕುಂದಗೋಳಕ್ ಹೋಗಿದ್ದೀನಿ, ಧಾರವಾಡದಾಗ ಹೇಳಿಲ್ರಿ. ಸೌಸಿ ಕುಂದಗೋಳದಾಗ ಮೀಟಿಂಗ್ ಇಟ್ಟಿದ್ರಿ ನಮ್ ನೀರಾವರಿ ಇಲಾಖೆ. ಗಾಡಿ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ರು ನಮ್ಮನ್ನ, ಬರ್ರಿ ಅಲ್ಲಿ ಚಲೋ ಐತಿ ನೋಡ್ಕೋರಿ ನೀವು ಅಂತ. ಹೋದೆ ಎಲ್ಲ ತೋಟ ಪಟ್ಟಿ ಎಲ್ಲ ಅಡ್ಡಾಡಿ ನೋಡಿದ್ ಅವ್ರು ಕುಂದಗೋಳ ಇಕ್ಕೋಬೇಕು ನಾನು ಅಂತ. ಅವು ಒಯ್ದಳ್ರಿ, ಅವ ಒಂದ್ ಕೊಂಬ್ ಕೊಡವ ನೋಡ್ತೀನಿ ನಮ್ಮ ಮಂಡಾಗ ಹಚ್ಚಿ ಅಂದೆ. ಒಯ್ಯವ್ವ ಅಂತಂದ್ರೆ ಇಷ್ಟೇ ಕೊಟ್ಟಿಡ್ರಿ ನನಗೆ, ಇಷ್ಟ ಒಯ್ಯ ಅಂತ. 1 ವರ್ಷ ಹಚ್ಚಿದೀನ್ರಿ ಅದನ್ನ, ಅದು 1/2 ಕೆಜಿ ಆತು. 2 ವರ್ಷ ಹಚ್ಚಿದೆ, ಅದು ಬೇರೆ ಕೊಂಬ್ ತಕೊಂಡು ಅದ್ರ ಬೇರಷ್ಟ ತಕೊಂತೇನ್ರಿ ನಾ. ಕೊಂಬಿಷ್ಟು ಮನಿಗೆ ಉಪಯೋಗಿಸ್ಕೊಂತೀನಿ. ಅದ ಬೇರ್ ತಕೊಂಡು ಒಂದ್ ಬೇರ ಆತ್ರಿ ಈ ವರ್ಷ, ಮರ್ದಿವಸ ಮಳೆ ವರ್ಷ 5-6 ಬೇರ ಅದು, ತಿರ್ಗ ವರ್ಷ 20 ಬೇರ ಆಗ್ಯಾವ ನೋಡ್ರಿ. ಈಗ ಬೇರನ್ನ ಬೇರೆ ಬೇರೆ ಕಡೆ ಹಚ್ಚಿದ್ರೆ ಸಾಕು, ಬೇರೆ ಬೇರೆ ಕಡೆ ಒಡಚ್ ಹುಚ್ಚಿ ಬಿಡ್ತೇನ್ರಿ. ಹಚ್ಚಿ ಬಿಟ್ಟೇನ್ರಿ ಅಲ್ಲಿ ಮಣ್ಣೆಲ್ಲ ಕಿತ್ ಕಡ್ದ ಅರಶಿನ ಒಣಗಾಕ ಹಾಕಿ ಕಿತ್ ಹಚ್ಚೆ ನೋಡ್ರಿ. ಈಗ ನಿಮ್ ಮನೆಗೆ ಅಷ್ಟೇ ನೀವು ಮಾಡ್ಕೊಂತೀರಿ? ನಮ್ಮ ಮನೆಗೆ ಅಷ್ಟೇ ಮಾಡ್ಕೊಂತೀನ್ರಿ, ಅಂದ್ರ ಜಾಗ ಬಾಳ ಇಲ್ರಿ ಸರ್ ನಮ್ಗೆ ಸಾಕ ಮನಿ ಮುಂದ, ಅಷ್ಟ ಮಾಡ್ಕೊಂತೀನಿ. ಹೊಲದಾಗ ಇದಕ್ಕೆ ಒಂದ್ ಸ್ವಲ್ಪ ಜಾಗ ಮಾಡಿ ಇದನ್ನೇ ಒಂದು ವ್ಯವಹಾರ ಮಾಡ್ಬೋದು. ಮಾಡಿದ್ದಳ್ರಿ ನಮ್ ತಂಗಿ, 1 ಎಕರೆಕ ಹಚ್ಚಿ ಬಿಟ್ಟಿದ್ದಳ್ರಿ ಅಕ್ಕಿ. ಹಚ್ಚಿದ್ರ ಅದು ಇಲ್ಲಿ ಯಾರು ಅರ್ಶನ ಅಷ್ಟು ತೋಳಿಲ್ರಿ, ಅದು ಸ್ವಲ್ಪ ಕಲರ್ ಇಲ್ಲ. ಕೊಂಬ್ ಸುಮಾರು ಐತಿ, ಅದು ಇದು ನಮ್ಮಂತ ಆಚಾರ ಮಾಡಕತ್ತಿ ಬಿಟ್ರು. ಆಕಿ ಲಾಸ್ ಆಕತ್ ಬಿಡಕ್ಕ ಬ್ಯಾಡ, ಹೋಲಿ ನಮ್ಮ ಮನೆ ಪೂರ್ತಿ ನಾ ಮಾಡ್ಕೊಂಡು ಅಂತ ಆಕಿ ಮನೆ ಪೂರ್ತಿ ಮಾಡ್ಕೊಳಕತ್ತ, ನಾನು ಮನೆ ಪೂರ್ತಿ ಮಾಡ್ಕೊಂಡು. ಚಲೋ ಇರ್ತದ ನಿಮ್ ಅರಿಶಿನ ಹ್ಞೂ ರೀ, ನಮ್ದ ಆರ್ಗಾನಿಕ್ ಅರಿಶಿನ ಅಷ್ಟು ಘಮ ಘಮ ಘಮ ಅಂತೈತಿ ನೋಡ್ರಿ. ಈಗಲೂ ನೀವು ಅದನ್ನ ಮನೆಗೆ ಹ್ಞೂ ರೀ, ಮನೆಗೆ 1 ವರ್ಷ ಉಪಯೋಗ ಮಾಡ್ಕೊಂತೀವಿ. ಈಗ ಬಸವರಾಜ್ ಅವ್ರೆ, ನಿಮ್ಮ ತಂದೆಯವರು ಅಂದ್ರೆ ಸೈನ್ಯದಲ್ಲಿ ಇದ್ರು ಅಂತ, ಆರ್ಮಿಯಲ್ಲಿ? ಹೌದು, ಮಿಲಿಟರಿಯಲ್ಲಿ. ಏನು ಸೈನಿಕರ ಅಥವಾ ಬೇರೆ ಏನಾದ್ರು ಪೋಸ್ಟ್ ಅಲ್ಲಿ? ಡ್ರೈವರ್ ಆಗಿದ್ರು, ಜೀಪ್ ಡ್ರೈವರ್ ಆಗಿದ್ರು. ಎಷ್ಟು ವರ್ಷ ಸರ್ವಿಸ್ ಮಾಡಿದ್ರು? ಹೋಗಿ ಒಂದು 4 ವರ್ಷ ಇದ್ರು ಅವ್ರು. ಆಮೇಲೆ ಅವ್ರು ನಿಮ್ಗೆ ಯಾರು ಇಷ್ಟ ಇದ್ದರು ಹೋಗ್ಬೋದು ಅಂತ ಹೇಳಿ ಮಾಡಿದ್ರು. ಹಂಗಾಗಿ ಇವ್ರಿಗೆ ಅವ್ರ ಸರ್ಟಿಫಿಕೇಟ್ ಕೊಟ್ಟು ಮನೆ ಜಾಗ ಕೊಟ್ಟು ಅವ್ರಿಗೆ ಏನೇ ಬೇಕು ಹೊಲ ಬೇಕು ಹೊಲ ಬೇಕಂದ್ರೆ ಅವ್ನು ಕೊಟ್ಟು ಕಳಿಸಿದ್ರು. ಅಂದ್ರೆ ನಿಮ್ ತಂದೆಯವರು ಆರ್ಮಿಯಲ್ಲಿ ಇದ್ದಿದ್ದಕ್ಕೆ ಭೂಮಿ ಬಂದಿದೆ? ಭೂಮಿ ಇಲ್ರಿ, ಜಾಗ ಕೊಟ್ಟಿದ್ದಿಲ್ಲ. ಹಂಗ ಕುಸುಗಲ್ 30-40 ಸೈಟ್ ಕೊಡಿ. ಎಲ್ಲಿ? ಕುಸುಗಲ್ ಕುಸುಗಲ್ ಅಂದ್ರೆ ನೀವು ಮೂಲತಃ ಇಲ್ಲೇ ಅವರಲ್ಲ? ಯಾವಾಗಲ್ಲ? ಹ್ಞೂ, ಯಾವಾಗಲ್ಲಿಂದ ಕುಸುಗಲ್ ಇವರು. ಕುಸುಗಲಿಂದ ಇಲ್ಲಿ ನಮ್ಮ ತಾಯಿಯವ್ರ ಇಲ್ಲಿ ಬಂದ್ರು. ನಮ್ಮ ಮಾಮರ್ ಏನ್ರಿ 7 ಮಂದಿ ಮಕ್ಳು ಹಾಡಿದ್ನೇನು ಅಲ್ಲಿ ನೀರಾವರಿ ಇತ್ತಿಲ್ಲ, ಜೀಪ್ನಾಗ ಬಂದಿದ್ರಿ ಇಲ್ಲಿ ಕರೆಂಟಿನ ಆಫೀಸ್ಲಿಂದ ಅವ್ರು ಕರ್ಕೊಂಡ್ರು. ಇಲ್ಲಿ ನೀರಾವರಿ ಐತಲ್ಲ, ಇಲ್ಲಾಕ್ ಮಹಾಬಾಳ ಭೂಮಿ ಅಂತ ಹೇಳಿ ಅಲ್ಲಿ ಭೂಮಿ ಕೊಟ್ಟು ಇಲ್ಲಿ ಭೂಮಿ ಇಡ್ಬೇಕು. ಓಹೋ, ಮಕ್ಳು ಬಾಳದು ಸಾಕೋದಾಗೋದಿಲ್ಲ, ಇಲ್ಲಾಗ ಬಿಕ್ ಬರ್ತೈತಿ, ಬಿಕ್ ತೆಗಿಬಹುದು ಅಂತ ಇಲ್ಲಿ ನೀರಾವರಿ. ಮತ್ತೆ ವಿಶ್ವೇಶ್ವರಯ್ಯ ಡ್ಯಾಮ್ ಕಟ್ಟಕ್ ಅಡಿಗಲ್ಲ ಹಾಕಿದ್ನಲ್ರಿ ನಮ್ಮ ಮಾವರ್ ರೆಡ್ಡಿಯವ್ರು, ಅಡಿಗಲ್ಲ ಹಾಕ್ಸಿದ್ರು ರೆಡ್ಡಿ ಕೈಲೆ. ರೆಡ್ಡಿ ನೀವು ರೆಡ್ಡಿ ಎಂ ರೆಡ್ಡಿ ಬಲ್ಲ. ಸೊ ಅವಾಗ ಟಿವಿ ಡ್ಯಾಮ್ ಗೆ ಅಡಿಗಲ್ ಹಾಕಿದ್ದಾರೆ, ಅಡಿಗಲ್ ಹಾಕೋ ಕಾರ್ಯಕ್ರಮ. ನೀರಾವರಿ ಬಿಡಯ್ಯಪ್ಪ, ಏನ್ ಬೆಳಿತೀರಿ? ಸಂಜೆಗ್ ಸತ್ರ ಏನಿಗಿಲ್ಲ, ಮುಂಜಾನೆ ಸತ್ರ ಮಣ್ಣಿಗಿಲ್ಲ, ಬೆವತಿದ್ದಲ್ಲ ನೀನ್ ತುಂಗಭದ್ರ ಡ್ಯಾಮ್ ಅಡಿಗಲ್ ಹಾಕಿ ನನ್ನ ಬೆವತಿ. ಮಾವಾಗ ಬೈತಿದ್ದಿ? ಹ್ಞೂ ಬೈತಿದ್ದೆ. ಧೈರ್ಯ ಇತ್ತವಾಗ ಅಷ್ಟು? ನೀವು ಏನ್ ಜಾತ್ ತಂದಿಂದ ಚಂದ ಚಲೋ ಭೂಮಿ ಹಿಡಿದಿಲ್ಲ, ಸೌಳು ಹಿಡಿತೀರಿ, ಕಸಬರ್ಗಿ ಹುಲ್ಲು ಬೆಳಿತೈತಿ, ಮಕ್ಕಳ ಸಂಸ್ಕೃತ ಚಲೋ ಕೊಟ್ಟಿಲ್ಲ ನೀವು. ಹೆಣ್ ಮಕ್ಳು 4 ಮಂದಿ ಇದ್ರು, ಗಂಡ ಮನೆ ಕಳಿಸಿರಿ, ಗಂಡ ಮಕ್ಳು ಬೇಷ್ ಓದಿಸಿ, ನೀವ್ ಮಿಲಿಟ್ರಿಗೆ ಹೋಗಿರಿ, ನಿಮ್ ಸ್ಥಾನ ಮಕ್ಳಿಗೆ ಕೊಡ್ಬೇಕು ಅಂತ ಬೈತಿದ್ದೀನಿ. ಅವಾಗ ತಗೊಳ್ಳೋ ರೂಲ್ಸ್ ಇದ್ದಿಲ್ಲ ಅಂತ್ರಿ ಸರ್, ತಗೊಳ್ಳೋ ರೂಲ್ಸ್ ಇದ್ದಿಲ್ಲಮ್ಮ, ಕಳಿಸಿಲ್ಲ ನಾ ಮಕ್ಕಳನ್ನ ಅಂತಿದ್ದಂತ್ರಿ. ಅಂದ್ರೆ ಆಗೆಲ್ಲ ಮಾವಗ ಹಿಂಗ ಎದುರು ನಿಂತ್ ಮಾತಾಡೋಷ್ಟು ಅವಕಾಶ ಇತ್ತ? ಹ್ಮ್, ಮಾತಾಡ್ತಿದ್ದೀನಿ ಅಂದ್ರ ನಾವು ತಂದೆ ಮಕ್ಳು ಇದ್ದಂಗ ಕ್ಲೋಸ್. ನಾ ಕೆಲ್ಸ ಮಾಡೋಕ್ ನಮ್ ಮಾಮಾರ ಸಣ್ಣ ಹುಡ್ರಿಗೆ ಬಾಳ ವಿಚಾರ ಮಾಡ್ತಿದ್ರಿ. ಶಾಂತಮ್ಮರೀಗ ನಾವು ಬಂದಾಗೆ ಒಳ್ಳೊಳ್ಳೆ ಒಂದೆರಡು ಹಾಡುಗಳನ್ನ ಕೇಳಿಸಿದ್ರಿ. ಇನ್ನು ಸಮಯ ಆಗ್ತಾ ಬರ್ತದೆ ನಮ್ಮ ಕಿಸಾನವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದ್ದು. ಕೊನೆಯದಾಗಿ ಒಂದ್ 4 ಸಾಲ ಯಾವ್ದಾದ್ರು ಹಾಡು ಹೇಳ್ತೀರಿ? ಯಾವ್ದಾದ್ರು ಈ ಮದ್ವೆ ಹಾಡುಗಳೆಲ್ಲ ಹಾಡ್ತೀರಿ? ಮೈನರ್ತಾಗೆಲ್ಲ ಹಾಡ್ತೀರಿ? ಒಂದೆರಡು 4 ಸಾಲ ಹಾಡು ಹೇಳ್ರಿ ನಮ್ಮ ಇವತ್ತಿನ ಕಿಸಾನವಾಣಿ ಗ್ರಾಮಾಂತರಂಗ ಕೇಳುವಂತ ಎಲ್ಲ ರೈತರು ನಿಮ್ಮ ಹಾಡುಗಳೊಂದಿಷ್ಟು ಕೇಳಿ, ನಿಮ್ಮ ದಂಪತಿಗಳ ಕೃಷಿ ಅನುಭವಗಳನ್ನು ಕೇಳಿದ್ದಾರೆ. ಇನ್ನೊಂದೆರಡು ಹಾಡುಗಳು ಹೇಳ್ಬಿಡಿ.